ಕತ್ತಲೆಯ ಮನೆಯೊಳಿದ್ದ ಅವನ ನೋಡುತ್ತ ಹರುಷದಲ್ಲಿ ಬಿಗಿರಪ್ಪಿ ತನಯನ ಕನಲಿಕೆಯ ಕಡೆ ಬಂದೆ ಜನನಿ ತನ್ನ ತನಯನ ಕನಲಿಕೆಯ ಕಡೆ ಬಂದೆ சஃபலவ கைது இந்தென்ன பூர்வ கர்மங்கள கடது முந்தே என்ன ஜன்ம சஃபலவ கைது தந்த ஸ்ரீ